ಅಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. 11 ಯಥಾ ಪುರಸ್ತಾದ್ ಭವಿತಾ ಪ್ರತೀತ. ಯಥಾ ಪುರಸ್ತಾದ್ ಭವಿತಾ ಪ್ರತೀತ. ಅವತಾರಕೀರಾರುಣಿ ಮತ್ ಪ್ರಸಷ್ಟ. ಅವತಾರಕೀರಾರುಣಿ ಮತ್ ಪ್ರಸಷ್ಟ. ಸುಖಗುಂ ರಾತ್ರಿಂ ಶಯಿತಾ ಭೀತ ಮನ್ಯುಃ. ಸುಖಗುಂ ರಾತ್ರಿ ಶಯಿತಾ ಭೀತ ಮನ್ಯುಃ. ತ್ವಾಂ ದದೃಶಿವಾನ್ ತ್ವಾಂ ದದೃಶಿವಾನ್ ಮೃತ್ಯುಮುಖಾತ್ ಪ್ರಮುಕ್ತಂ. ಮೃತ್ಯುಮುಖಾತ್ ಪ್ರಮುಕ್ತಂ. ಸ್ವರ್ಗೇ ಲೋಕೇನ ಭಯಂ ಕಿಂಚ ನಾಸ್ತಿ. ಸ್ವರ್ಗೇ ಲೋಕೇನ ಭಯಂ ಕಿಂಚ ನಾಸ್ತಿ. ನ ತತ್ರ ತ್ವಂ ನ ಜರಯಾ ಬಿಭೇತಿ. ಉಭೇತಿ ತ್ವಾಶನಾಯಾ ಪಿಪಾಸಿ. ಶೋಕಾತಿ ಗೋ ಮೋದತೆ ಸ್ವರ್ಗಲೋಕೆ. ಸತಮಗ್ನಿಗುಂ ಸ್ವರ್ಗೆ ಮಧ್ಯೇಶಿ ಮೃತ್ಯೋ. ಪ್ರಬ್ರೂಹಿ ತ್ವಗುಂ ಶಬ್ದಧಾನಾಯ ಮಹ್ಯಂ. ಸ್ವರ್ಗಲೋಕ ಅಮೃತತ್ವಂ ಭಜಂತ. ಏತದ್ವಿತೀಯೇನ ವೃಣೇ ವರೇಣ. ಸತಮಗ್ನಿಗುಂ ಸ್ವರ್ಗ ಮಧ್ಯೇಶಿ ಮೃತ್ಯೋ. ಪ್ರಬ್ರೂಹಿ ತ್ವಗುಂ ಶ್ರದ್ಧಧಾನಾಯ ಮಹ್ಯಂ. ಸ್ವರ್ಗಲೋಕ ಅಮೃತತ್ವಂ ಭಜಂತ. ಏತದ್ವಿತೀಯೇನ ವೃಣೇ ವರೇಣ. ತನ್ನದೇ ಆದ ಬಾಲ ಭಾಷೆಯಲ್ಲಿ, ತನ್ನದೇ ಆದ ಸ್ವಂತ ಶಬ್ದಗಳಲ್ಲಿ ಸ್ವರ್ಗ ಹೇಗಿರ್ತದೆ ಅನ್ನುವ ವಿಚಾರಗಳನ್ನು ಬಾಲ ಮಾತುಗಳಿಂದ ನಚಿಕೇತನು ಯಮನಿಗೆ ವಿವರಿಸಿ ಶೋಕವನ್ನು ದಾಟಿಸಿದಂತಹ ಆನಂದವನ್ನು ಆನಂದಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಆ ಸ್ವರ್ಗಲೋಕವನ್ನು ಹೇಗೆ ಹೋಗಿ ತಲುಪಬೇಕು ಅನ್ನುವ ಉಪಾಯ ನಿನಗೆ ಮಾತ್ರ ಗೊತ್ತಿರೋದ್ರಿಂದ ಪ್ರಬ್ರೂಹಿ, ಅದನ್ನು ನನಗೆ ಹೇಳಿಕೊಡು ಅಂತ 13 ಶ್ಲೋಕದಲ್ಲಿ ಆ 2 ವರ ಏನು ಅನ್ನುವುದನ್ನು ಸ್ವರ್ಗ ಸಾಧನಭೂತ ಅಗ್ನಿವಿದ್ಯಾ, ಮುಂದೆ ಅದಕ್ಕೆ ಹೆಸರನ್ನು ನಾಚಿಕೇತ ಅಗ್ನಿವಿದ್ಯಾ ಅಂತನೂ ಯಮನು ಇಡ್ತಾನೆ. ಸ್ವರ್ಗ ಸಾಧನಭೂತ ಅಗ್ನಿವಿದ್ಯಾ, ಸ್ವರ್ಗವನ್ನು ಹೋಗಿ ಸೇರಬೇಕಾದಂತಹ ಸಾಧನ. ಸಾಧನ ಬೇಕಲ್ಲ, ಗುರಿಯನ್ನು ತಲುಪಬೇಕಾದರೆ ಸಾಧನ ಬೇಕು. ಮುಂಬೈ ತಲುಪಬೇಕು ಅಂದರೆ ಸಾಧನ, ನೀವು ಟ್ರೈನ್ನಿಂದ ತಲುಪ್ಬೋದು ಸಾಧನ, ಬಸ್ನಿಂದ ತಲುಪ್ಬೋದು ಸಾಧನ, ಕಾರ್ನಿಂದ ತಲುಪ್ಬೋದು ಸಾಧನ, ಫ್ಲೈಟ್ನಿಂದ ತಲುಪ್ಬೋದು ಸಾಧನ. ಆ ಸಾಧನ ಕೂಡ ಅವರವರ ಕೆಪಾಸಿಟಿ ಮೇಲೆ ಇರ್ತದೆ. ಎಲ್ಲರಿಗೂ ಒಂದೇ ಕಾಮನ್ ಸಾಧನ ಅಂತ ಎಂದೂ ಇರೋದಿಲ್ಲ. ಆ ಗುರಿಯನ್ನು ತಲುಪಲಿಕ್ಕೆ ಅವರವರ ಕೆಪಾಸಿಟಿಯಲ್ಲಿ ಆ ಸಾಧನೆಯನ್ನು ಆರಿಸಿಕೊಳ್ತಾರೆ. ಹಾಗೆ ಇಲ್ಲಿ ಸ್ವರ್ಗವನ್ನು ತಲುಪಬೇಕಾಗಿ ಮರ್ತ್ಯಲೋಕದಲ್ಲಿ ಇದ್ದಂಥವರಿಗೆ ಆಸಕ್ತಿ ಇದ್ದದ್ದಾದರೆ ಅವರಿಗೆ ಹೋಗಿ ತಲುಪುವ ಸಾಧನ ಗೊತ್ತಿಲ್ಲ. ಆ ಸಾಧನ ಏನು ಅನ್ನೋದನ್ನು ನನಗೆ ಹೇಳಿಕೊಡು. ಒಂದಂತೂ ಗೊತ್ತಿದೆ, ಅದೊಂದು ವಿದ್ಯಾ, ಈಗಂದ್ರೆ ಯಾವ ರಾಕೆಟ್ ಕಳಿಸ್ಬೇಕು, ಯಾರು ಕಳಿಸ್ಬೇಕು ಅಂತ ವಿಚಾರ ಮಾಡ್ತೇವೆ. ಸ್ವರ್ಗಕ್ಕೆ ರಾಕೆಟ್ ಯಾವ ರಾಕೆಟು, ಯಾವ ದೇಶದವ್ರು ಕಳಿಸ್ಬೇಕು, ಏನೇನು ಅದಕ್ಕೆ ವ್ಯವಸ್ಥೆ ಇರಬೇಕು, ಎಷ್ಟು ಕಿಲೋಮೀಟ್ರ್ ಹೋಗಬೇಕು, ಎಷ್ಟು ಮೈಲ್ ಹೋಗಬೇಕು, ಎಟ್ಸೆಟ್ರಾ ಎಟ್ಸೆಟ್ರಾ. ಆಗಿನ ಕಾಲ ಹಾಗಲ್ಲ, ಅವು ಯಾವ ಸಾಧನೆಗಳು ಇದ್ದಿದ್ದಿಲ್ಲ, ಆದರೂ ಹೋಗಬೇಕಾಗಿತ್ತು. ಬಹುಶಃ ಈ ಅಗ್ನಿವಿದ್ಯೆ ಅನ್ನುವಂಥದ್ದೇನಿದೆಯೋ ಅಥವಾ ಇತರ ಅದೃಷ್ಟ ಲೋಕಗಳ ಫಲಗಳನ್ನು ಹೊಂದಲಿಕ್ಕಾಗಿ ಇತರ ಸಾಧನೆಗಳು, ಯಜ್ಞ ಯಾಗ ಹೋಮಾದಿಗಳು, ಅವುಗಳನ್ನು ಅವರು ಪ್ರಯೋಗಿಸಿ ಆ ಮೂಲಕವಾಗಿ ಸಾಧಿಸ್ತಾ ಇದ್ದರು ಅಂತ ನಾವು ನಿರ್ಣಯಕ್ಕೆ ಬರಬಹುದು. ಆ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಏನಂದರೆ ಇದೊಂದು ಅಗ್ನಿವಿದ್ಯ. ಏನಕ್ಕಾಗಿ ಅಗ್ನಿವಿದ್ಯ ಅಂತಂದರೆ ಸ್ವರ್ಗವನ್ನು ಸಾಧಿಸಲಿಕ್ಕಾಗಿ ಒಂದು ಅಗ್ನಿವಿದ್ಯ. ಆ ಅಗ್ನಿವಿದ್ಯೆಯನ್ನು ಹೇ ಮೃತ್ಯೋ ಸ್ವರ್ಗ ಮಧ್ಯೇಶಿ, ಆ ಅಗ್ನಿವಿದ್ಯೆಯನ್ನು ನೀನು ತಿಳಿದಿದ್ದೀಯ, ಅಧ್ಯೇಶಿ ನೀನು ಅದನ್ನು ತಿಳಿದಿದ್ದೀಯ, ಅದನ್ನು ನೀನು ಸಾಧಿಸಿದ್ದೀಯ. ಆ ಮೂಲಕವಾಗಿ ಸ್ವರ್ಗವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನಗೆ ಗೊತ್ತಿದೆ. ನೀನು ಪ್ರಬ್ರೂಹಿ, ತ್ವಂ ಪ್ರಬ್ರೂಹಿ, ಅದನ್ನು ನನಗೆ ಚೆನ್ನಾಗಿ ಹೇಳಿಕೊಡು. ಯಾಕೆ ನನಗೆ ಹೇಳಿಕೊಡ್ಬೇಕು ಅಂದರೆ ಮತ್ತೆ ಇನ್ನೊಂದು ಸಲ ಇತಿಹಾಸದಲ್ಲಿ, ಮುಂಬರುವ ಇತಿಹಾಸದಲ್ಲಿ, ಸಾರಿ ಭವಿಷ್ಯದಲ್ಲಿ, ಅದು ಭವಿಷ್ಯದಲ್ಲಿ ಇರೋದನ್ನು ಇತಿಹಾಸ ಅಂತ ಹೇಳಲಿಕ್ಕಾಗೋದಿಲ್ಲ. ಇತಿ ಹ ಆಸ, ಹಾಂ ಹೀಗಿತ್ತು, ಭೂತಕಾಲದಲ್ಲಿ ಮಾತ್ರ ಹೇಳಬಹುದೇ ವಿನಃ ಅದನ್ನು ಇತಿಹಾಸ ಅನ್ನೋ ಶಬ್ದವನ್ನು ಭವಿಷ್ಯದಲ್ಲಿ ಪ್ರಯೋಗಿಸ್ತಾ ಬರೋದಿಲ್ಲ. ಹೀಗಾಗಿ ಭವಿಷ್ಯದಲ್ಲಿ ಮತ್ತೆ ನನ್ನಂತಹ ಶಿಷ್ಯ ನಿನಗೆ ಸಿಗ್ತಾನೆ ಅಂದರೆ ಡೌಟ್ಫುಲ್ಲೇ. ಅದಕ್ಕೆ ಶ್ರದ್ಧದಾನಾಯ ಮಹ್ಯಂ, ಇಷ್ಟೊಂದು ಶ್ರದ್ಧೆಯಿಂದ ಕೂಡಿದನಾಗಿ ಬಂದಂತಹ ನನ್ನನ್ನು ಉದ್ದೇಶಿಸಿ ನೀನು ಆ ಅಗ್ನಿವಿದ್ಯೆಯನ್ನು ಹೇಳಿಕೊಡು. ಶ್ರದ್ಧದಾನಾಯ ನೋಡಿ, ಶ್ರದ್ಧೆ ಇದ್ದರಿಂದ ಆ್ಯಸ್ ಇಟ್ ಈಸ್ ಅಲ್ಲಿ ಹೋಗ್ಯ ನಾವು ವಿತ್ ಬಾಡಿ. ಆ ಒಂದು ಉತ್ಕಟವಾದ ಶಬ್ದ ಇದ್ರೆ ತಾನೇ ಹೋಗೋದು, ಸುಮ್ಮನೆ ಯಾಕೆ ಹೋಗ್ಲಿಕ್ಕೆ ಸಾಧ್ಯ? ಆದ್ದರಿಂದ ಮತ್ತು ನಾನು ವೈದಿಕ, ವೇದದಲ್ಲಿ, ವೇದ ಮಾರ್ಗದರ್ಶನದಲ್ಲಿ, ವೈದಿಕ ಮಾರ್ಗದರ್ಶನದಲ್ಲಿ ವಿಶ್ವಾಸ ಇಟ್ಟವರು. ವೇದ ಮತ್ತು ಇತರ ವೇದಾಂಗಗಳು ಇವುಗಳಲ್ಲಿ ಶ್ರದ್ಧೆಯನ್ನು ಹೊಂದಿದವನಾಗಿದ್ದೇನೆ. ವೇದವು ಅದೃಷ್ಟ ಫಲಗಳನ್ನು ವಿವರಿಸ್ತದೆ. ಆವಾಗಲೇ ವೇದವನ್ನು ಪ್ರಮಾಣವನ್ನಾಗಿ ಸ್ವೀಕರಿಸಬಹುದು. ವೇದವು ಪ್ರತ್ಯಕ್ಷ ಫಲವನ್ನೇ ಹೇಳುವುದಾಗಿದ್ದರೆ ವೇದದ ಅವಶ್ಯಕತೆ ಮನುಷ್ಯನಿಗಿಲ್ಲ. ಏನಂತೀರಿ? ಈ ಅಗ್ನಿಯು ಸುಡುತ್ತದೆ, ಮುಟ್ಟಬೇಡ ಅಂತ ವೇದ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ? ವೇದವು ಹೇಳದೆ ಹೋದರೂ ನಾ ಮುಟ್ಟಿದರೆ ಅದು ಸುಟ್ಟೆ ಸುಡುತ್ತೆ. ಇದು ನನಗೆ ಗೊತ್ತಿದ್ದ ವಿಷಯ, ನನಗೆ ಗೊತ್ತಾಗೋ ವಿಷಯ, ಒಂದು ದಿವಸ ಇದು ತಿಳಿಯೋ ವಿಷಯವೇ. ಮಗು ಇದ್ದಾಗ ತಿಳಿಲಿಕ್ಕಿಲ್ಲ, ದೊಡ್ಡವರಾದ್ಮೇಲೆ ತಿಳಿತದೆ. ಹೀಗಾಗಿ ದುಷ್ಟ ವಿಷಯಗಳನ್ನು ವೇದ ಮಾತಾಡುತ್ತದೆ ಅನ್ನುವಂಥದ್ದು ಸಾರ್ಥಕ ಅರ್ಥ ಅಲ್ಲ, ಅದು ವ್ಯರ್ಥ ಅರ್ಥ. ವೇದಗಳ ವಿಷಯ ಅದೃಷ್ಟ. ಅದೃಷ್ಟ ವೆದರ್ ಇಟ್ ಇಸ್ ಸೃಷ್ಟಿಕರ್ತ, ಅವನು ಸೃಷ್ಟಿಕರ್ತನ ವಿಷಯ ಮಾತಾಡಲಿ, ಪಂಚೀಕರಣ ವಿಷಯ ಮಾತಾಡಲಿ, ಪಂಚಭೂತ ವಿಷಯ ಮಾತಾಡಲಿ, ಎಲ್ಲ ಅದೃಷ್ಟ ವಿಷಯಗಳನ್ನು ಮಾತಾಡುತ್ತದೆ. ಅದೃಷ್ಟದಲ್ಲಿ ಶಬ್ದ ಇದ್ದರೆ ಕೂತ್ಕೊಂಡು ಕೇಳಬೇಕು. ಆವಾಗ ಅವನು ಪ್ರಾಮಾಣಿಕವಾಗಿ ಪ್ರಮಾಣವನ್ನು ಒಪ್ಪಿಕೊಂಡಾನೆ ಅಂತ ಅರ್ಥ. ನಾನು ಹಿಂದೂ ಆದ್ದರಿಂದ ವೇದಗಳನ್ನು ನಂಬುತ್ತೇನೆ, ನಿಮ್ಮಪ್ಪನ ತಲೆ ಹಿಂದೂ ಆಗಿದ್ದರಿಂದ ವೇದಗಳನ್ನು ನಂಬೇಡ ನೀನು. ನೀನು ವೇದಗಳನ್ನು ಯಾಕೆ ನಂಬಬೇಕು ಅಂತಂದರೆ ಅದೃಷ್ಟ ಫಲಗಳು ಇವೆ ಅನ್ನುವುದನ್ನು ಒಪ್ಪಿಕೊಂಡಿದ್ದಾದರೆ ಅದಕ್ಕಿರುವ ಮಾರ್ಗದರ್ಶನ ವೇದ. ಅದರಲ್ಲಿ ನೀನು ಪರಿಪಕ್ವತೆಯನ್ನು ಹೊಂದಿ ಆ ಮೂಲಕವಾಗಿ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳನ್ನು ಶುದ್ಧಗೊಳಿಸಿಕೊಂಡು ಜೀವನದ ಅನಿತ್ಯತೆ ಕ್ಷಣಿಕತೆಯನ್ನು ಗುರುತಿಸಿ ಇವುಗಳಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತ ನೀನು ಒಂದು ವೇಳೆ ತೀವ್ರತೆಯನ್ನು ಬೆಳೆಸಿಕೊಂಡಿದ್ದಾದರೆ ಆವಾಗ ನೀನು ಮುಮುಕ್ಷು ಆಗ್ತೀಯ, ವೇದಾಂತವನ್ನು ಪ್ರಮಾಣ ಅಂಥೇಳಿ ಒಪ್ಪಿಕೊಂಡೇ ಒಪ್ಪುತ್ತೀಯ. ವೇದಗಳನ್ನೇ ಪ್ರಮಾಣ ಒಪ್ಪಿಕೊಂಡಾಗ ವೇದಗಳ ಅಂತಭಾಗವು ಅಪ್ರಮಾಣವಾಗ್ತದ? ವೇದದ ಹೊಟ್ಟೆಯಲ್ಲಿದ್ದದ್ದು ಎಲ್ಲವೂ ಕೂಡ ಪ್ರಮಾಣವೇ. ಏನಂತೀರಿ? ವೇದಗಳ ಗರ್ಭದಲ್ಲಿ ಏನೇನಿದೆಯೋ, ವೇದ, ವೇದಾಂಗ, ಜ್ಯೋತಿಷ್ಯ, ಅಯ್ಯೋ ನಾನು ಉಪನಿಷತ್ತುಗಳಲ್ಲಿ ಭಾರಿ ವಿಶ್ವಾಸ ನನಗೆ, ಆದರೆ ಈ ಜ್ಯೋತಿಷ್ಯದಲ್ಲಿ ವಿಶ್ವಾಸ ಇಲ್ಲ. ಸಾರಿ, ಯು ಕೆನಾಟ್ ಸೇ ದ್ಯಾಟ್. ಹಾಗೆ ಹೇಳ್ಕೊಡೋದು ಹೇಳಬಾರ್ದು. ಹಾಗೆ ಹೇಳಿದ್ರೆ ಅದು ಒಳ್ಳೆಯದಲ್ಲ. ಒಂದು ಭಾಗ ಒಪ್ಕೋತೀನಿ, ಒಂದು ಭಾಗ ಒಪ್ಕೊಂಡಿಲ್ಲ ಅಂತಂದ್ರೆ ಯಾವುದನ್ನು ಒಪ್ಕೊಂಡಿಲ್ಲ ಅಂತಲೇ ಅರ್ಥ. ಇದಕ್ಕೆ ಅರ್ಧ ಜರ್ತಿ ನ್ಯಾಯ ಅಂತ, ಅರ್ಧ ಜರ್ತಿ ನ್ಯಾಯ. ಜರ್ತಿ ಅಂದರೆ ಮೊಟ್ಟೆ, ಅರ್ಧ ಜರ್ತಿ ನ್ಯಾಯ. ಅರ್ಧ ಮೊಟ್ಟೆ ಅಂಬ್ಲೆಟ್ಗೆ, ಇನ್ನರ್ಧ ಮೊಟ್ಟೆ ಮರಿ ಹಾಕಲಿಕ್ಕೆ. ಇಡ್ಲಿಗೆ ಬರ್ತದ? ಅರ್ಧ ಒಪ್ಪುತ್ತಾನಂತೆ, ಇನ್ನರ್ಧ ಒಪ್ಪಿಕೊಂಡಿಲ್ಲ. ವೇದವನ್ನು ಯಾವಾಗ ನೀನು ಒಪ್ಪಿಕೊಂಡಿಯೋ ಅದರ ಜೊತೆಗೆ ವೇದಾಂತವನ್ನು ಕೂಡ ಒಪ್ಪಿಕೊಂಡಿದೆಯಾ? ವೇದ ವೇದಾಂಗ ಮತ್ತು ವೈದಿಕ ದರ್ಶನಗಳು, ಷಡ್ ದರ್ಶನಗಳು, ಸಾಂಖ್ಯ, ನ್ಯಾಯ, ನೈಯಾಯಿಕ, ಮೀಮಾಂಸ, ಕಾಣಾದ, ಇವರೆಲ್ಲ ಆಗಿನ ಕಾಲದ ಮಹಾನ್ ಮಹಾನ್ ದಾರ್ಶನಿಕರು. ಯು ಕೆನಾಟ್ ಜಸ್ಟ್ ಸೇ ಅಯಂತ ಚಾರುವಾಕ, ಅವೆಂತ ಕಾಣಾದ, ಹಾಗೆ ತಾತ್ಸಾರ ಮಾಡುವಂಥ ವ್ಯಕ್ತಿಗಳಲ್ಲ ಇವರು. ಇವರು ಮಹಾನ್ ಮಹಾನ್ ಸ್ಕೂಲ್ ಆಫ್ ಥಾಟ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದವರು. ಇವತ್ತಿಗೂ ಕೂಡ ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾಗಿರುವಂತಹ ಅನೇಕ ತತ್ವಗಳನ್ನು ಅವರು ಪ್ರತಿಪಾದಿಸಿದ್ದಾರೆ. ಮಹಾನ್ ಪಿ ಎಚ್ ಡಿ ಮಾಡಿಕೊಂಡವರು. ಸ್ವರ್ಗಂ ಅಧ್ಯಯಿಸಿ ವಿದ್ಯೋ ಪ್ರಬ್ರೂಹಿ. ಯಾಕೆ ನನಗೆ ಹೇಳ್ಕೊಳ್ಬೇಕು? ಶಬ್ದಥಾನಾಯ ಮಹ್ಯಂ, ಶಬ್ದಾವಂತನಾದ ನನ್ನಂಥವನು ಪುನಃ ಮತ್ತೆ ಇಲ್ಲಿ ಮೇಲೆ ಬರ್ತಾನೋ ಇಲ್ಲೋ ಡೌಟ್ಫುಲ್ ನಿನ್ನ ಹತ್ರ. ಈಗ ನಾನು ಬಂದಿದ್ದೀನಿ, ನನಗೆ ಆ ವಿದ್ಯೆಯನ್ನು ಹೇಳಿದ್ರು. ಲೆಟ್ ಮೀ ಬಿಕಮ್ ಅಂಬಾಸಡರ್ ಟು ಟೇಕ್ ದಿಸ್ ನಾಲೆಡ್ಜ್ ಬ್ಯಾಕ್ ಟು ಇಂಡಿಯಾ. ತಗೊಂಡು ಹೋಗ್ತೀನಿ, ನನಗೆ ಹೇಳಿಕೊಡು. ಮತ್ತು ಏನೀ ಸ್ವರ್ಗಲೋಕದಲ್ಲಿ ಅಮೃತತ್ವ ಭಜಂತ, ಯಾವುದಲ್ಲಿ ಯಾವುದನ್ನು ಅಮೃತತ್ವ ಅಂತ ಕರೀತಾರೋ ಮರ್ತ್ಯಲೋಕದೊಳಗೆ, ಆ ಅಮೃತತ್ವವನ್ನು ಸಾಧಿಸಲಿಕ್ಕಾಗಿ ಇರುವಂಥ ಸ್ಥಾನ ಸ್ವರ್ಗ. ಭಜಧಾತು, ಭಜಧಾತು ಏನು ತೋರಿಸ್ತದೆ? ಭಜಿಸು. ಭಜಿಸು ಅನ್ನುವ ಶಬ್ದದ ಹಿಂದೆ ಸೈಕಾಲಜಿಕಲಿ ಇಚ್ಛಿಸು. ಆ ಇಚ್ಛೆಗೆ ತಕ್ಕಂತೆ ನೀನು ಸೇವಿಸು. ಏಕೆ ಭಜದಾತು ಸೇವಾಯ ಅನ್ನುವ ಏತತ್ ದ್ವಿತೀಯೇನ ವೃಣೇ ವರೇಣ. ದ್ವಿತೀಯೇನ ವರೇಣ ವೃಣೇ, ಈ ಎರಡನೆಯ ವರವನ್ನು ನನಗೆ ನೀನು ಆಶೀರ್ವದಿಸು, ಅನುಗ್ರಹಿಸು. ಈ ಎರಡನೆಯ ವರವನ್ನು ಏತತ್ ದ್ವಿತೀಯೇನ ವರೇಣ ವೃಣೇ, ಈ ಎರಡನೆಯ ವರವನ್ನು ನೀನು ನನಗೆ ಅನುಗ್ರಹಿಸು. ಏನದು ಎರಡನೇ ವರ? ಅಮೃತತ್ವ ಭಜಂತ ಸ್ವರ್ಗಲೋಕ, ಅಮೃತತ್ವವನ್ನು ಹೊಂದಬೇಕಾದಂತಹ ಸ್ವರ್ಗಲೋಕ. ನನಗೆ ಯಾಕೆ ಹೇಳ್ಕೊಳ್ಬೇಕು? ನಾನು ಅದಕ್ಕೆ ಅಧಿಕಾರಿಯಾಗಿದ್ದೀನಿ. ಶ್ರದ್ಧಾನಾಯ ಮಹ್ಯಂ ಪ್ರಬ್ರೂಹಿ. ಯಮನೇ ಯಾಕೆ ಹೇಳ್ಕೊಳ್ಬೇಕಾದ್ರೆ ಯಮನು ತಿಳಿದವನಾಗಿದ್ದಾನೆ. ಸ್ವರ್ಗಂ ಅದ್ದೇಶಿ ಮೃತ್ಯೋ, ಅದನ್ನು ಅವನು ತಿಳಿದವನಾಗಿದ್ದಾನೆ. ಓಕೆ, ಭಾಷ್ಯ ಏವಂ ಗುಣವಿಶಿಷ್ಟಸ್ಯ ಸ್ವರ್ಗಲೋಕಸ್ಯ ಪ್ರಾಪ್ತಿ ಸಾಧನಭೂತಂ ಅಗ್ನಿಂ ಸಹ ತ್ವಂ ಮೃತ್ಯುಃ ಅಧ್ಯೇಶಿ ಸ್ಮರಸಿ ಜಾನಾಸಿ ಇತ್ಯರ್ಥಃ. ಹೇವಂ ಗುಣವಿಶಿಷ್ಟಸ್ಯ ಸ್ವರ್ಗಲೋಕಸ್ಯ, ನಾನು ಮೇಲೆ ಹೇಳಿದಂತೆ ಹೇ ಯಮರಾಜ, ಹೇ ಮಹಾಶಯ, ಹೇ ಭಗವನ್, ಮೇಲೆ ನಾನು ವಿವರಿಸಿದ್ದೇನೆ ಎಂತಹ ಸ್ವರ್ಗಲೋಕ ಅನ್ನೋದನ್ನು ವಿವರಿಸಿದ್ದೇನೆ. ಆ ಗುಣಗಳಿಂದ, ವಿಶಿಷ್ಟವಾದ ಗುಣಗಳಿಂದ ಕೂಡಿದಂತಹ ಸ್ವರ್ಗಲೋಕವನ್ನು ಹೊಂದಬೇಕಾದಂತಹ ಪ್ರಾಪ್ತಿ ಸಾಧನಭೂತಂ, ಅಂತಹ ಸ್ವರ್ಗಲೋಕವನ್ನು ಹೊಂದಲಿಕ್ಕೆ ಅವಶ್ಯಕವಾದ ಸಾಧನವನ್ನು ತ್ವಂ ಮೃತ್ಯುಃ, ನೀನು ಯಮರಾಜ ಮೃತ್ಯು ದೇವತಾ ಅಧ್ಯೇಶಿ ತಿಳಿದವನಾಗಿದ್ದೀಯ. ಅಧ್ಯೇಶಿ ಇಸ್ ಈಕ್ವಲ್ ಟು ಸ್ಮರಸಿ, ಸ್ಮೃತಿಗೆ ತಂದುಕೋ. ಹೇ ಯಮರಾಜ, ಹೇ ಭಗವನ್, ಹೇ ಮೃತ್ಯು ದೇವತಾ, ನೀನು ಅದನ್ನು ನಿನ್ನ ಸ್ಮೃತಿಗೆ ತಂದುಕೋ. ಪ್ಲೀಸ್, ಸ್ಮೃತಿಗೆ ತಂದುಕೊಳ್ಳಿಕ್ಕೆ ಸಾಧ್ಯ ಇದೆ, ಅದು ನಾವು ತಿಳಿದಿದ್ದರೆ. ಆದ್ದರಿಂದ ಮೊದಲು ಹೇಳ್ತಾನೆ ಸ್ಮೃತಿಗೆ ತಂದುಕೋ. ಅಷ್ಟೇ ಅಲ್ಲ, ತ್ವಂ ಜಾನಾಸಿ, ನೀ ಅದನ್ನು ತಿಳಿದವನಾಗಿದ್ದೀಯ ಇತ್ಯರ್ಥ. ನೀನು ಆ ಅಗ್ನಿವಿದ್ಯೆಯನ್ನು ತಿಳಿದವನಾಗಿದ್ದೀಯ, ಆದ್ದರಿಂದ ನೀನು ಅದನ್ನು ಸ್ಮೃತಿಗೆ ತಂದುಕೊಂಡು ನನಗೆ ಹೇಳು. ಇದಷ್ಟು ಸೈಕಾಲಜಿಕಲ್ ಬ್ಯಾಕ್ಗ್ರೌಂಡನ್ನು ಹೊಂದಿರುವಂತಹ ಶಬ್ದ ತ್ವಂ ಅಧ್ಯೇಶಿ. ತ್ವಂ ಅಧ್ಯೇಶಿ ಅನ್ನೋ ಶಬ್ದಗಳು ಇವೆಷ್ಟು ವಿವರಣೆ ಬರ್ತವೆ. ತಿಳಿದವನಾಗಿದ್ದೀಯಾ, ಸ್ಮೃತಿಗೆ ತಂದುಕೊಳ್ಳಿಕ್ಕೆ ಸಾಧ್ಯವಿದೆ. ನಿನ್ನ ಬಿಟ್ಟರೆ ಇನ್ನು ಯಾರು ತಿಳಿತಾರಪ್ಪ ಈ ವಿದ್ಯೆಯನ್ನು? ಈಗರೆ ಯಮಲೋಕ ಇದು ಒಂದು ಮಹಾದ್ವಾರ ಇದ್ದಂತೆ. ಏನಕ್ಕೆ ಮಹಾದ್ವಾರ? ಇತರ ಎಲ್ಲ ಅದೃಷ್ಟ ಲೋಕಗಳನ್ನು ಹೊಂದಬೇಕಾಗಿದ್ದಲ್ಲಿ ಯು ಹ್ಯಾವ್ ಟು ಗೋ ಥ್ರೂ. ಬದ್ರಿಗೆ ಹೋಗಬೇಕೋ ಹರಿದ್ವಾರ್, ಕೇದಾರಿಗೆ ಹೋಗಬೇಕೋ ಹರಿದ್ವಾರ್, ಗೋಮುಖ ಹೋಗಬೇಕೋ ಹರಿದ್ವಾರ್, ಚಾರ್ಧಾಮ ಯಾತ್ರೆ ಹೋಗಬೇಕೋ ಹರಿದ್ವಾರ್, ವಿಷ್ಣು ಭಕ್ತನಾಗಿದ್ದೀಯೋ ಹರಿದ್ವಾರ್, ಶಿವಭಕ್ತನಾಗಿದ್ದೀಯೋ ಹರಿದ್ವಾರ್. ಹರಿದ್ವಾರ್ ಏನಿದು? ಇದೊಂದು ದ್ವಾರ. ಇಲ್ಲಿಗೆ ಹೋದ ನಂತರವೇ ಅಲ್ಲೆಲ್ಲ ವಿಭಾಗಗಳಾಗ್ತವೆ. ಈ ರೂಟ ಋಷಿಕೇಶ, ಈ ರೂಟ್ ಉತ್ತರ ಕಾಶಿ, ಈ ರೂಟ್ ಬದ್ರಿ ಕೇದಾರ, ಈ ರೂಟ್ ಗೋಮುಖ, ಈ ಗಂಗೋತ್ರಿ ಯಮುನೋತ್ರಿ, ಎಲ್ಲ ಟಿಸಲು ಹೊಡಿತವೆ. ಅವು ಈಗಿನ ಕಾಲಕ್ಕೆ ಎಲ್ಲೋ ಟಿಸರ್ಗಳು ಎಲ್ಲೋ ಹೋಗಿ ಒಂದಕ್ಕೊಂದು ಮತ್ತೆ ಕನೆಕ್ಟ್ ಆಗ್ತಾವೆ ಪ್ರಶ್ನೆ ಬೇರೆ. ಅವು ಈಗೆಲ್ಲ ರಸ್ತೆಗಳು ಸಾಕಷ್ಟು ಆಗಿವೆ. ಮೊದಲು ಹಂಗಿದ್ದಿದ್ದಿಲ್ಲ. ನಾನು ಹೋದಾಗ ಹೇಗಿತ್ತಂದ್ರೆ ಬದ್ರಿ ಕೇದಾರಿ ಹೋಗಿ ವಾಪಸ್ ಮತ್ತೆ ಬರಬೇಕು, ಮತ್ತೆ ಗಂಗೋತ್ರಿ ಯಮುನೋತ್ರಿ ಹೋಗ್ಬೇಕು. ಅಯ್ಯೋ, ಹೋಗುವುದಂದ್ರೇನು ಬರುವುದಂದ್ರೇನು, ಎಲ್ಲ ವಿಚಿತ್ರ. ಆ ರೋಡುಗಳಂದ್ರೇನು, 6 ಗಂಟೆಗೆ ನಂತರ ಯಾವ ರಸ್ತೆಯಲ್ಲಿ ಯಾವ ವಾಹನ ಬಿಡೋದಿಲ್ಲ. ಸಂಜೆ 6 ನಂತರ ಎಲ್ಲ ಅಲ್ಲೆಲ್ಲ ಸ್ಟಾಪ್. ಅದೇ ಇನ್ನು 5:30 ಆಗಿದೆ. ಈಗ ನೀವು ಮುಂದಿನ ಸ್ಟೇಷನ್ ಹೋಗೋದ್ರೊಳಗೆ 7 ಗಂಟೆ ಆಗಿರ್ತದೆ. ಆದ್ದರಿಂದ ನೀವು 5:00 ಕಟ್ ಡೌನ್ ಮಾಡಿರಿ, ಇಲ್ಲೇ ನಿಲ್ಲಿಸ್ಬಿಡ್ರಿ, ಮುಂದೆ ಬಿಡೋದೇ ಇಲ್ಲ. ಅಕಸ್ಮಾತ್ ಹಾಗೇನಾದ್ರು ಹಠ ಮೀರಿ ಏನಾದರೂ ಮಾಡಿ ನೀವು ಹೋಗಿದ್ದೆ ಆದರೆ ಮುಂದಿನ ಸ್ಟೇಷನಿಗೆ ಹೇಳಿಬಿಡ್ತಾರೆ, ಒಂದು ವೆಹಿಕಲ್ ಈ ಪ್ರಕಾರ ಇಲ್ಲಿಂದ ಇಲ್ಲಿ ಹೋಗಿದೆ, ಅದನ್ನು ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಕೇರ್ ತೊಗೊಳ್ರಿ ಅಂಥೇಳಿ ಅದಕ್ಕಾಗಿ ಮತ್ತೆ ಮೋಟ್ರ್ ಬೈಕ್ ತೊಗೊಂಡು ಅದು ತೊಗೊಂಡು ಬಂದು ಅದನ್ನು ಅವ್ರಿಗೆ ಕೇರ್ ತೊಗೋತಾರೆ. ರಾತ್ರಿ ಎಲ್ಲ ಕಾಯ್ತಾರೆ, ಮಿಲಿಟ್ರಿ ಇರ್ತದೆ, 2 ಜನ ಜವಾನರ ಜೊತೆ ಇರ್ತಾರೆ. ಕೆಲವೊಂದು ಇರ್ತಾರಲ್ಲ ಯಂಗ್ಸ್ಟರ್ಸ್, ಬಿಸಿ ರಕ್ತದವರು, ಹಠ ಮಾಡ್ತಾರೆ, ಕಣ್ಣು ತಪ್ಪಿಸಿ ಹೋಗ್ತಾರೆ. ಅದು ಇವ್ರಿಗೆ ಗೊತ್ತಾದ ತಕ್ಷಣ ಅದನ್ನು ಕೇರ್ ತೊಗೊಂಡ್ಬಿಡ್ತಾರೆ, ತಿಳಿಸ್ಬಿಡ್ತಾರೆ. ಇಟ್ಸ್ ಅಮೇಝಿಂಗ್. ಹಾಗೆ ಯಮಲೋಕ ಅಂದ್ರೆ ಏನಿದು, ಹರಿದ್ವಾರ ದೃಷ್ಟ ಲೋಕಗಳಿಗೆ ದ್ವಾರ, ಇದು ಅದೃಷ್ಟ ಲೋಕಗಳ. ಇಲ್ಲಿಗೆ ಹೋದ ಮೇಲೆ ಆಮೇಲೆ ಪಿತೃಲೋಕ, ಇಲ್ಲಿಗೆ ಹೋದ್ಮೇಲೆ ಆಮೇಲೆ ದೇವಗಂಧರ್ವ ಮನುಷ್ಯ ಗಂಧರ್ವ ಇತ್ಯಾದಿ ಲೋಕಗಳು, ಇಲ್ಲಿಗೆ ಹೋದ ಮೇಲೆ ಇಂದ್ರಲೋಕ. ನೀ ಯಾವ ಲೋಕಕ್ಕೆ ಹೋಗ್ತಿ ಏನು ಅನ್ನೋದು, ಮೊಟ್ಟ ಮೊದಲಿಗೆ ಯಮಲೋಕಕ್ಕೆ ಹೋಗು. ಇನ್ನು ಯಮಲೋಕದಲ್ಲಿ ಏನಾಗಿದೆ ಅಂತಂದರೆ, ಯಮ ಇದ್ದಾನೆ, ಹಾಸ್ಯಮಯವಾಗಿ ಹೇಳ್ತಾರೆ ಯಮ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಲಾಜಿಕಲಿ ನಾನೇನಂತೇನೆ ಅಂದರೆ, ಯಮ ಯಮಲೋಕವನ್ನು ಬಿಟ್ಟು ಹೊರಗೆ ಎಲ್ಲೂ ಹೋಗುವುದೇ ಇಲ್ಲ, ಹೋಗೋ ಅವಶ್ಯಕತೆಯೂ ಇಲ್ಲ. ಅವನಿಗೆ ಸೆಲೆಸ್ಟಿಯಲ್ ಹೈವೇಗಳು, ಸೆಲೆಸ್ಟಿಯಲ್ ಹೈವೇಗಳು, ವ್ಯೂಹ ರಶ್ಮಿನ್, ಉತ್ತರಾಯಣ ಮಾರ್ಗ ದಕ್ಷಿಣಾಯನ ಮಾರ್ಗ ಅಂತ ಏನು ಎರಡು ಮಾರ್ಗಗಳವ, ಅವು ಸೆಲೆಸ್ಟಿಯಲ್ ಹೈವೇ. ಅವು 6 ಲೈನು 8 ಲೈನ್ ಹೈವೇ, ಅವು ಮಲ್ಟಿಪಲ್ ಲೈನ್ ಹೈವೇ, ಅವು ಎಂದು ಜಾಮ್ ಆಗುವುದೇ ಇಲ್ಲ, ಎಂದು ಜಾಮ್ ಆಗುವುದಿಲ್ಲ. ಎತ್ತಬೇಕಾದ್ರೆ ಎತ್ತಿ ಬಿಡೋದು ಅಷ್ಟೇ. ಅವ ಅಲ್ಲೇ ಕೂತವನು, ಸಕ್ ಮಾಡಿಬಿಡ್ತಾನೆ. ಅವ ಯಾಕೆ ಇಲ್ಲಿ ತನಕ ಬರಬೇಕು, ನಮ್ಮ ತನಕ? ಒಂದು ಸೊಳ್ಳೆ ಹತ್ರ ಬರೋದಿಲ್ಲ, ಒಬ್ಬ ರಾಜನ ಹತ್ರ ಬರೋದಿಲ್ಲ, ಯಾರ ಹತ್ರ ಬರೋದಿಲ್ಲ. ಯಾಕಂದರೆ ಇದ್ದಲ್ಲಿಂದ ಅವನ ಕನೆಕ್ಷನ್ ಇರ್ತಾವಲ್ಲ, ಚಿತ್ರಗುಪ್ತನ ಮೂಲಕವಾಗಿ ಕನೆಕ್ಷನ್ ಸ್ಥಾಪಿಸಿರ್ತಾನೆ. ಆ ಕನೆಕ್ಟೆಡ್ ಮಾರ್ಗದಿಂದ ಮತ್ತೆ ಅವನು ಮಾಡಿದಂಥ ಕರ್ಮ, ಅವನ ಪ್ರವೃತ್ತಿ, ಅವನ ವಾಸನೆಗಳು, ಅವನ ಗುಣಗಳು ಎಲ್ಲ ಆಧರಿಸಿ ಅವನನ್ನು ತಗೊಂಡ್ಬಿಡ್ತಾನೆ. ಆದ್ದರಿಂದ ಎಲ್ಲವನ್ನೂ ತಿಳಿದವನು ತಮ್ಮ ಅಧ್ಯಯಿಸಿ, ಈ ಅನೇಕಾನೇಕ ಅದೃಷ್ಟ ಲೋಕಗಳನ್ನು ಹೊಂದುವುದು ಹೇಗೆ ಅನ್ನುವ ವಿದ್ಯಾ ನೀ ತಿಳಿದವನಾಗಿದ್ದೀಯ. ನಾನು ಸುಮ್ಮನೆ ಕೇಳ್ಕೊಳ್ತಾ ಇಲ್ಲ, ನಾನೆಲ್ಲ ಇದನ್ನು ವಿಚಾರ ಮಾಡಿದ್ದೀನಿ. ಮೃತ್ಯು ಅಂದರೆ ಯಾರು? ಮೃತ್ಯು ದೇವತಾ. ಮೃತ್ಯು ದೇವತಾ ಅಂದರೆ ಯಾರು? ಯಮಲೋಕದ ರಾಜ. ಯಮಲೋಕ ಅಂದರೆ ಏನು? ಎಲ್ಲ ಅದೃಷ್ಟ ಲೋಕಗಳಿಗೆ ದ್ವಾರ. ಈ ದ್ವಾರದಲ್ಲಿ ಇದ್ದುಕೊಂಡು ಎಲ್ಲವನ್ನೂ ಅವನು ಕಾಪಾಡ್ತಾನೆ ಅಂತಂದರೆ ಅವನು ಎಲ್ಲವನ್ನೂ ತಿಳಿದವನೇ ಆಗಿರಬೇಕು. ತಮ್ಮ ಅಧ್ಯಯಿಸಿ, ನೀ ತಿಳಿದವನಾಗಿದ್ದೀಯ. ಆದ್ದರಿಂದ ಹೇ ಮೃತ್ಯು ಅಧ್ಯಯಿಸಿ ಸ್ಮರಸಿ ಜಾನಾಸಿ ಇತ್ಯರ್ಥ. ತಿಳಿದವನಾಗಿದ್ದೀಯ, ಸ್ಮೃತಿಗೆ ತಂದುಕೋ ಪ್ಲೀಸ್. ಹೇ ಮೃತ್ಯು ಯತಃ ತ್ವಂ ಪ್ರಬ್ರೂಹಿ ಕಥಯ ಶಬ್ದಧಾನಾಯ ಶ್ರದ್ಧಾವತಿ ಮಹ್ಯಂ ಸ್ವರ್ಗಾರ್ಥಿನೇ. ಹೇ ಯಮನೇ, ಹೇ ಮೃತ್ಯು, ಯತಃ ಏಕೆಂದರೆ, ತ್ವಂ ಬ್ರೂಹಿ, ಏಕೆ ನೀನು ಹೇಳಬೇಕು ಅಂದರೆ, ತ್ವಂ ಕಥಯ, ನೀನಿದನ್ನು ಯಾಕೆ ಹೇಳಬೇಕು ಅಂದರೆ, ಅಹಂ ಶಬ್ದಧಾನಾಯ ಮಹ್ಯಂ, ನನ್ನಂತಹ, ಮಹ್ಯಂ ಅಂದರೆ ನನ್ನಂತಹ ಶ್ರದ್ಧಾವಂತನಾದಂತಹ ಸ್ವರ್ಗಾರ್ಥಿಯಾದಂತಹ ಇನ್ನೊಬ್ಬ ಶಿಷ್ಯ, ಇನ್ನೊಬ್ಬ ಭಕ್ತ, ಭಕ್ತ ಯಮನಿಗೆ ಭಕ್ತರು ಅನ್ನೋದು ತಪ್ಪಾಗ್ತದೆ. ಯಮನಿಗೆ ಯಾರೇ ಭಕ್ತರು? ಇವನೇನೋ ಒಬ್ಬನ ಶಿಷ್ಯ ಆದ ಅಷ್ಟೇ. ಯಮನ ಸಮೀಪಕ್ಕೂ ಯಾರೂ ಹೋಗ್ಲಿಕ್ಕೆ ಬಯಸೋದಿಲ್ಲ. ಶನಿದೇವರಿಗೆ ಭಕ್ತರಿಲ್ಲ, ಅವ್ರ ಭಕ್ತರು ಇದ್ದಾರೆ ಅಂತಂದ್ರೆ ಶನಿ ಹಿಡ್ಕೊಂಡವ್ರು ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಹಾಸ್ಯಮಯವಾಗಿ, ಏನಂದರೆ ಶನಿದೇವರ ಹತ್ರ ಹೋಗಿ ಶನಿಯನ್ನು ಪ್ರಾರ್ಥಿಸಬಾರ್ದಂತೆ, ಶನಿದೇವರನ್ನು ಪ್ರಾರ್ಥಿಸಬಾರ್ದಂತೆ. ನಮಸ್ಕಾರನೂ ಮಾಡಿದ್ರು ಕಷ್ಟನೇ, ತಲೆ ತಗ್ಗಿಸಬಾರ್ದು ನೋಡ್ರಿ. ಅದು ಏನನ್ನೋ ಹೇಳ್ತಾರೆ. ಹಾಗೆ ಯಮನು ಕೂಡ ಅದೇ ಕ್ಯಾರೆಕ್ಟ್ರೇ. ಲೌಕಿಕರ ದೃಷ್ಟಿಯಲ್ಲಿ ಹೇ ಮೃತ್ಯು, ತಂ ಪ್ರಬ್ರೂಹಿ ಕಥಯ ಶಬ್ದಧಾನಾಯ ಶ್ರದ್ಧಾವತೇ ಮಹ್ಯಂ ಸ್ವರ್ಗಾರ್ಥಿನೇ. ನಾನು ಬರೇ ಸ್ವರ್ಗವನ್ನು ಮಾತ್ರ ಬಯಸಿ ಬಂದವನಲ್ಲ, ಸ್ವರ್ಗದಲ್ಲಿ ಶಬ್ದ ಇದ್ದವನು. ಮತ್ತು ಈ ಶಬ್ದ ನನಗೆ ಯಾಕದ ಅಂತಂದರೆ, ಮತ್ತೆ ನೀ ತಪ್ಪು ತಿಳ್ಕೋಬೇಡ, ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಇಟ್ ಈಸ್ ನಾಟ್ ದಿ ಡಿಸೈರ್ ಫಾರ್ ಮೈಸೆಲ್ಫ್. ಈ ಇಚ್ಛಾ ನನಗಾಗಿ ಇದನ್ನು ಇಚ್ಛಾ ಮಾಡಿಲ್ಲ ನಾನು. ಅಲ್ಲಿ ಮರ್ತ್ಯ ಲೋಕದಲ್ಲಿ ಜನ ಈ ಸ್ವರ್ಗದ ವಿಚಾರ ಮಾತಾಡ್ತಾರೆ, ಅವ್ರಿಗೆ ಯಾರಿಗೂ ಸ್ವರ್ಗದ ವಿಷಯದಲ್ಲಿ ಗೊತ್ತಿಲ್ಲ. ಆದ್ದರಿಂದ ಅವರೇ ಒಳಿತಿಗಾಗಿ ನನಗೆ, ಶ್ರದ್ಧಾವಂತನಾದ ನನಗೆ, ಭಕ್ತಿಯಿಂದ ಕೇಳಿದಂತಹ ನನಗೆ ಈ ವಿದ್ಯೆಯನ್ನು ಹೇಳಿಕೊಡು ಸ್ವರ್ಗಾರ್ಥಿನಿ. ಏನ ಅಗ್ನಿನ ಚಿತೇನ ಸ್ವರ್ಗಲೋಕಾಃ ಸ್ವರ್ಗಃ ಲೋಕಃ ಈ ಶಾಂತೇ ಸ್ವರ್ಗಲೋಕಾ ಯಜಮಾನ ಅಮೃತತ್ವಂ ಅಮರಣತಾಂ ದೇವತ್ವಂ ಭಜಂತಿ ಪ್ರಾಪ್ನುವಂತಿ ತದೇತತ್ ಅಗ್ನಿವಿಜ್ಞಾನಂ ದ್ವಿತೀಯೇನ ವರೇಣ ವೃಣೇ. ಯಾವ ಅಗ್ನಿ ಕಾರ್ಯದಿಂದ, ಏನ ಅಗ್ನಿನ, ಯಾವ ಅಗ್ನಿ ಕಾರ್ಯವನ್ನು ಪ್ರಚೋದಿಸುವುದರಿಂದ ಚಿತೇನ ಸ್ವರ್ಗಲೋಕಾಹ, ಸ್ವರ್ಗಲೋಕಗಳನ್ನು ಹೊಂದಲಿಕ್ಕೆ ಸಾಧ್ಯವೋ. ಸ್ವರ್ಗ ಲೋಕಃ ಸ್ವರ್ಗಲೋಕಃ, ಅಂತಹ ಸ್ವರ್ಗಲೋಕವನ್ನು ಹೊಂದಬೇಕಾಗಿದೆ. ಅಲ್ಲಿ ಹೊಂದಿ ಏನಾಗಬೇಕಾಗಿದೆ? ಯಜಮಾನ, ಯಾರು ಆ ಸ್ವರ್ಗವನ್ನು ಹೊಂದುತ್ತಾರೋ ಆ ಯಜಮಾನ, ಅಮೃತತ್ವಂ, ಅವನು ಅಮೃತತ್ವವನ್ನು ಹೊಂದುತ್ತಾನೆ. ಅಬ್ಸಲ್ಯೂಟ್ ಅಲ್ಲ, ಇದು ರಿಲೇಟಿವ್. ಗೊತ್ತಾಗಲಿಲ್ಲ, ಸಾಂದರ್ಭಿಕವಾಗಿ ಅಮೃತತ್ವವನ್ನು ಹೊಂದುತ್ತಾನೆ ಅಂದರೆ, ಮರ್ತ್ಯಲೋಕದ ಜನ ಹೇಗೆ ಹೋಗೋದು ಬರೋದು ಮಾಡ್ತಾರೋ ಹಾಗೆ ಇವನು ಮಾಡೋದಿಲ್ಲ ಅಷ್ಟೇ. ಇವನು ಕಲ್ಪವನ್ನು ದಾಟ್ತಾನೆ ಅಂತ ಅರ್ಥ ಅಲ್ಲ. ತ್ರಿಕಾಲ ಅಬಾಧಿತ ಅಮೃತತ್ವ ಅಲ್ಲ ಇದು. ಎಂಥ ಅಮೃತತ್ವ? ರಿಲೇಟಿವ್ ಅಮೃತತ್ವ, ಅಬ್ಸಲ್ಯೂಟ್ ಅಲ್ಲ. ಅಂತಹ ಅಮೃತತ್ವವನ್ನು ಯಜಮಾನ, ಆ ಯಜಮಾನ, ಯಾವ ಯಜಮಾನ? ಸ್ವರ್ಗಲೋಕವನ್ನು ಹೊಂದಿದ ಯಜಮಾನನು ಅಮೃತತ್ವವನ್ನು ಹೊಂದುತ್ತಾನೆ. ಏನು ಅಮೃತತ್ವ? ಅಮರಣತಾಂ ದೇವತ್ವಂ ಭಜಂತೆ, ಮರಣರಹಿತವಾದ ದೈವತ್ವವನ್ನು ಅವನು ಹೊಂದುತ್ತಾನೆ. ಹೊಂದುತ್ತಾನೆ ಅಂದ್ರೇನು? ಪ್ರಾಪ್ನುವಂತಿ. ಪ್ರಾಪ್ನುವಂತಿ ಅಂದ್ರೇನು ಹೇಳ್ತಾರೆ? ತದೇತತ್ ಅಗ್ನಿವಿಜ್ಞಾನಂ ದ್ವಿತೀಯೇನ ವರೇಣ ವೃಣೇ. ನಾನು ನಿನಗೆ ಕೇಳಿಸಿಕೊಳ್ತಾ ಇದ್ದೀನಿ, ಕೇಳ್ಕೋತಾ ಇದ್ದೀನಿ ಈ ಎರಡನೆಯ ವರವನ್ನು. ಏನದು ಎರಡನೇ ವರ? ತದೇತದ್ ಅಗ್ನಿವಿಜ್ಞಾನಂ. ಯಾವ ಅಗ್ನಿವಿಜ್ಞಾನಂ? ಸ್ವರ್ಗ ಪ್ರಾಪ್ತಿ ಮಾಡಿಕೊಳ್ಳುವ ಅಮೃತತ್ವವನ್ನು ಹೊಂದುವಂತಹ ಆ ಅಗ್ನಿವಿದ್ಯೆಯನ್ನು ನನಗೆ ಹೇಳಿಕೊಡು, ನಾನು ಶ್ರದ್ಧಾವಂತನಾಗಿದ್ದೇನೆ, ನನಗೆ ಆ ವಿದ್ಯೆಯನ್ನು ಹೇಳಿಕೊಡು. ಮತ್ತು ನೀ ಹೇಳಿಕೊಡಬೇಕಾಗ್ತದೆ, ಯಾಕಂದರೆ ನೀ ಹೇಳಿಕೊಡೋದ್ರಿಂದ ಮರ್ತ್ಯಲೋಕದ ಅನೇಕ ವೈದಿಕ ಸಾಧಕರು ಅದರ ಲಾಭವನ್ನು ಪಡೀತಾರೆ. ಅದನ್ನು ನನಗೆ ಹೇಳಿಕೊಡೋದನ್ನು ಮತ್ತು ಎಲ್ಲ ಮೀರಿ ನೀ ಕೊಡ್ತೇನೆ ಅಂದಿ, ಆ ಮೂರು ವರ ಕೇಳು ಕೊಡ್ತೀನಿ ಅಂದಿ, ಇದು ಎರಡನೇದು ಕೇಳ್ತೀನಿ ಕೊಡು, ನೀ ಅನಿವಾರ್ಯ ನಿನಗೆ ಕೊಡ್ತೀನಿ ಅಂದ್ಬಿಟ್ಟೆ. ನಾನಂತೂ ಸಣ್ಣ ಹುಡುಗರ ಹತ್ರ ಹಂಗೆಲ್ಲ ಮಾತಾಡ್ತಾರೆ, ನಾನು ಮಾತಾಡಿದೆಯೋ ಅಂದ್ರೆ ಕೊಡು, ಬೇರೆ ದಾರಿ ಇಲ್ಲ ನನಗೆ, ಎರಡನೇ ವರ ಕೊಡು ನನಗೆ. ಹಣೆ ಹಣೆ ಹುಡುಕುತ್ತಾನ. ಮೃತ್ಯೋ ಪ್ರತಿಜ್ಞೇಯಂ. ಈಗ ಮೃತ್ಯುವಿನ ಪ್ರತಿಜ್ಞ ಇವನು ಕೇಳ್ಕೊಂಬುದೆಲ್ಲ ಕೇಳಾಯ್ತು. ಈಗ ಒಂದು ಶ್ಲೋಕದಲ್ಲಿ ಆ ಸ್ವರ್ಗದ ವಿವರಣೆಗಳನ್ನು ಹೇಳ್ತಾನೆ, ಮುಂದಿನ ಶ್ಲೋಕದಲ್ಲಿ ಅವನು ಯಾವ ಕ್ರಮದಲ್ಲಿ ಜ್ಞಾನವನ್ನು ಕೇಳ್ಕೋಬೇಕು ಆ ಕ್ರಮದಲ್ಲಿ ಜ್ಞಾನವನ್ನು ಕೇಳ್ಕೊಂಡ. ಅದು ಏನು ಜ್ಞಾನ? ಅಗ್ನಿವಿದ್ಯಾ. ಏನಕ್ಕೆ ಅಗ್ನಿವಿದ್ಯಾ? ಸ್ವರ್ಗ ಪ್ರಾಪ್ತಿಗಾಗಿ ಅಗ್ನಿವಿದ್ಯಾ. ಸ್ವರ್ಗ ಪ್ರಾಪ್ತಿಯ ಫಲ ಏನು? ಅಮೃತತ್ವ ಫಲಂ ಅಥವಾ ದೇವತಾ ಪ್ರಾಪ್ತಿ ಸಾಧನಂ. ಆದ್ದರಿಂದ ಆ ವಿದ್ಯೆಯನ್ನು ಹೇಳಿಕೊಡೋದು ಕೇಳ್ಕೊಂಡಿದ್ದಾರೆ. ಅದಕ್ಕಾಗಿ ಈಗ ಯಮ ಪ್ರತಿಜ್ಞೆ ಮಾಡ್ತಾನೆ. ಯಮನ ಪ್ರತಿಜ್ಞೆ ಏನದು? ಪ್ರತಿ ಬ್ರವೀಮಿ ತದು ಮೇ ನಿಬೋಧ. ಸ್ವರ್ಗ್ಯಂ ಅಗ್ನಿಂ ನಚಿಕೇತ ಪ್ರಜಾನನ್ ಅನಂತಲೋಕಾಪ್ತಿ ಮಥೋ ಪ್ರತಿಷ್ಠಾ ವಿದ್ಯುತ್ವಮೇತಂ ನಿಹಿತಂ ಗುಹಾಯಾಂ. ಪ್ರತಿ ಬ್ರವೀಮಿ ತದು ಮೇ ನಿಬೋಧ. ಸ್ವರ್ಗ್ಯಂ ಅಗ್ನಿಂ ನಚಿಕೇತ ಪ್ರಜಾನನ್ ಅನಂತಲೋಕಾಪ್ತಿ ಮಥೋ ಪ್ರತಿಷ್ಠಾ ವಿದ್ಯುತ್ವಮೇತಂ ನಿಹಿತಂ ಗುಹಾಯಾಂ. ತೇ ಪ್ರಬ್ರವೀಮಿ, ತೇ ಪ್ರಬ್ರವೀಮಿ ತದು ಮೇ ನಿಬೋಧ. ಸ್ವರ್ಗ್ಯಂ ಅಗ್ನಿಂ ನಚಿಕೇತ ಪ್ರಜಾನನ್. ಅನಂತಲೋಕಾಪ್ತಿಮಥಃ ಪ್ರತಿಷ್ಠಾಂ ವಿದ್ಧಿ ತಂ ಏತಂ ನಿಹಿತಂ ಗುಹಾಯಾಂ. ಓಕೆ, ತೇ ಪ್ರಬ್ರವೀಮಿ, ನಿನಗೆ ನಾನು ಚೆನ್ನಾಗಿ ಹೇಳಿಕೊಡುತ್ತೇನೆ, ಅದನ್ನು ನೀನು ಮೇ ನಿಬೋಧ, ಅದನ್ನು ನೀನು ಅಷ್ಟೇ ಚೆನ್ನಾಗಿ ಕೇಳಿಸ್ಕೋ. ನಿಬೋಧ ಚೆನ್ನಾಗಿ, ನಿಶ್ಚಯೇನ ಬೋಧ, ನೀ ಶಬ್ದ ನಿಶ್ಚಯ. ಏನು ನಾನು ಕೊಡ್ತೀನಿ, ಏನು ನೀನು ಚೆನ್ನಾಗಿ ಕೇಳ್ಕೋಬೇಕು ಅಂತಂದರೆ, ಸ್ವರ್ಗ್ಯಂ ಅಗ್ನಿಂ, ಸ್ವರ್ಗವನ್ನು ಹೊಂದಬೇಕಾದಂತಹ ಅಗ್ನಿ ಕಾರ್ಯ ಯಾವುದು, ಆ ಅಗ್ನಿ ಕಾರ್ಯವನ್ನು ನಾನು ನಿನಗೆ ಚೆನ್ನಾಗಿ ಹೇಳಿಕೊಡ್ತೀನಿ, ನೀನು ಅದನ್ನು ಲಕ್ಷ್ಯದಿಂದ ಕೇಳಿ ಪಡೆದುಕೋ. ಪ್ರಜಾನನ್ ಹೇ ನಚಿಕೇತ, ಪ್ರಜಾನನ್ ಅನಂತ ಲೋಕಾಪ್ತಿಮತಃ ಪ್ರತಿಷ್ಠಾ. ಒಂದು ಸಲ ಈ ಅಗ್ನಿವಿದ್ಯಾ ನಿಮಗೆ ಪ್ರಾಪ್ತಿ ಆಯಿತು ಅಂತಂದರೆ ಅನಂತ ಲೋಕ, ಯಾವ ಲೋಕ ಬೇಕೋ ಆ ಲೋಕವನ್ನು ನೀನು ಹೊಂದುತ್ತೀಯ. ಅನಂತ ಲೋಕ ಆಪ್ತಿಮತಃ ಹೊಂದಲಿಕ್ಕೆ ಸಾಧ್ಯವಾಗುವಂತಹ, ಪ್ರತಿಷ್ಠಾಂ ಅಲ್ಲಿ ಶಾಶ್ವತವಾಗಿ ಇರುವಂತಹ, ವಿದ್ಯೆ ಆ ಜ್ಞಾನವನ್ನು ನೀನು ಪಡೆದುಕೋ. ಮತ್ತಿಷ್ಟೇ ಅಲ್ಲ, ಆ ಜ್ಞಾನ ನಿಹಿತಂ ಗುಹಾಯ, ವಾಸ್ತವಿಕವಾಗಿ ಪಂಡಿತರ ದೃಷ್ಟಿಯಲ್ಲಿ ಜ್ಞಾನಿಗಳ ದೃಷ್ಟಿಯಲ್ಲಿ ಅದು ಅವರವರ ಅಂತಃಕರಣದಲ್ಲಿಯೇ ಇದೆ. ತಿಳಿಯದೇ ಇದ್ದವರ ದೃಷ್ಟಿಯಲ್ಲಿ ಯಾವುದೋ ಲೋಕದಲ್ಲಿದೆ. ಅರ್ಥ ಆಯ್ತಾ? ಹಾಂ, ಅರ್ಥ ಆಯ್ತಾ? ಇಲ್ಲೋ, ತಿಳಿದವರ ದೃಷ್ಟಿಯಲ್ಲಿ ಏತಂ ಗುಹಾಯಾಂ ನಿಹಿತಂ, ಇದು ಅವರವರ ಬುದ್ಧಿ ಗುಹೆಯಲ್ಲಿಯೇ ಇದೆ. ಇದು ಅಂದರೆ ಯಾವುದು? ಈ ಅಮೃತತ್ವ, ಆನಂದ. ಆದರೆ ತಿಳಿಯದೇ ಇದ್ದವರು, ಈ ಅರ್ಥವನ್ನು ತಿಳಿಯದೇ ಇದ್ದವರು, ಅವರು ಯಾವುದೊಂದು ಸಾಧನೆ ಮಾಡಿ ನಾವು ಸ್ವರ್ಗಕ್ಕೆ ಹೋಗಿ ಒಂದು ಲೋಕಕ್ಕೆ ಹೋಗಿ ಅಮೃತತ್ವವನ್ನು ಪಡಿಬೇಕು ಅಂದ್ಕೊಂಡಿದ್ದಾರೆ. ಅದು ತಕ್ಕಂತೆ ನೀನು ಸಹಿತ ಅಂಥ ಮಾತನ್ನು ಕೇಳ್ಕೊಂಡು ಇಲ್ಲಿ ಬಂದು ನನಗೆ ಕೇಳ್ತಾ ಇದ್ದೀಯಾ, ನನಗಂಥ ಸ್ವರ್ಗಕ್ಕೆ ಹೋಗುವಂಥ ವಿದ್ಯಾ ಕೊಡ್ರಿ ಅಂಥೇಳಿ. ಇಟ್ಸ್ ಓಕೆ, ನಾ ಕೊಡ್ತೀನಿ ಅಂದೇನಿ, ನಾ ಕೊಡ್ತೀನಿ ನಿನಗೆ. ಹಾಂ, ಪ್ರಜಾನನ್ ಪ್ರತಿಷ್ಠಾಂ ವಿದ್ಯ ತಮೇದ ನಿಹಿತಂ ಗುಹಾಯಾಂ. ಭಾಷ್ಯ, ಪ್ರತಿ ತುಭ್ಯಂ ಪ್ರಬ್ರವೀಮಿ, ತೇ ಅಂದರೆ ನಿನಗೆ, ತುಭ್ಯಂ ಪ್ರಬ್ರವೀಮಿ ಚೆನ್ನಾಗಿ ಹೇಳಿಕೊಡುತ್ತೇನೆ. ಏನು ಚಿಕಿತ್ಸ? ನಿನಗೆ ಈ ವಿದ್ಯೆಯನ್ನು ನಾನು ಚೆನ್ನಾಗಿ ಹೇಳಿಕೊಡುತ್ತೇನೆ. ಯಾಕೆಂದರೆ ನಿನಗೆ ಯಾಕೆ ಹೇಳ್ತೇನೆ ಅಂತಂದರೆ, ತ್ವಯಾ ಪ್ರಾರ್ಥಿತಂ ಯತ್ ತ್ವಯಾ ಪ್ರಾರ್ಥಿತಂ ತದು ಮೇ ಮಮ ವಚಸಃ ನಿಬೋಧ ಬುದ್ಧಿಸ್ವೈಕಾಗ್ರಮನಃ. ಏನು ಬುದ್ಧಿಸ್ವೈಕಾಗ್ರ? ಬುದ್ಧಸು ಏಕಾಗ್ರಮನಃ, ಬುದ್ಧಸು ಏಕಾಗ್ರಮನಃ. ಗೊತ್ತಾಯಿಲ್ಲ? ಅದು ಬುದ್ಧಸು ಬುದ್ಧಸ್ವ ಏಕಾಗ್ರಮನಃ, ಬುದ್ಧಸ್ವ. ಹಾಂ, ಬುದ್ಧಸ್ವ ಬುದ್ಧಸ್ವ ಅಲ್ಲ, ಬುದ್ಧಸ್ವ ಏಕಾಗ್ರಮನಃ. ಓಕೆ, ನಿಬೋಧ ಬುದ್ಧಸ್ವ ಏಕಾಗ್ರಮನಃ ಸನ್ ಸ್ವರ್ಗ್ಯಂ ಸ್ವರ್ಗಾಯ ಹಿತಂ ಸ್ವರ್ಗ ಸಾಧನಂ ಅಗ್ನಿಂ ಹೇ ನಚಿಕೇತಃ ಪ್ರಜಾನನ್ ವಿಜ್ಞಾತವಾನ್ ಅಹಂ. ಅಹಂ ಸನ್ ವಿಜ್ಞಾತವಾನ್ ಅಹಂ ಸನ್ ಇತ್ಯರ್ಥ. ಯಾಕೆ ಹೇಳಿದ್ರಲ್ಲಿ ವಿಜ್ಞಾತವಾನ್ ಸನ್ ಅಹಂ ಇತ್ಯರ್ಥ. ಓಹೋ ಹೋ ಹೋ ಹೋ ವಿಜ್ಞಾತವಾನ್ ಅಹಂ ಸನ್ ಅಹಂ ಅಂತದ ಗೋರಖ್ಪುರದ ಹೆಂಗಿದೆಮ್ಮ? ಹೌದು, ನಡೀತು. ಅಕ್ಕಪಕ್ಕ ಶಬ್ದ ಸಣ್ಣ ಅಹಂ ಅಹಂ ಸಣ್ಣ ತಿಳಿದವನಾದ ತಿಳಿದವನಾದ ನಾನು, ನಾನು ತಿಳಿದವನಾಗಿದ್ದೇನೆ ಇತ್ಯರ್ಥ ಅಷ್ಟೇ. ಅದು ಏನು ಚಿಕಿತ್ಸ ನಿನಗೆ ತುಭ್ಯಂ ಪ್ರಬ್ರವೀಮಿ, ಹೇಳಿಕೊಡ್ತೀನಿ, ಚೆನ್ನಾಗಿ ಹೇಳಿಕೊಡ್ತೀನಿ. ಯಾಕೆಂದರೆ ನಾನು ಅದನ್ನು ತಿಳಿದವನಾಗಿದ್ದೀನಿ ಮತ್ತು ನಾನು ಏನು ತಿಳಿದಿದ್ದೆ ಅದನ್ನು ನೀನು ಪ್ರಾರ್ಥಿಸಿದ್ದೀಯ. ತಯಾ ಪ್ರಾರ್ಥಿತಂ ತದುಮೇ ಮಮ ವಚಸಃ ನಿಬೋಧ, ನೀ ಅದನ್ನು ನನಗೆ ಕೇಳಿಕೊಂಡಿದ್ದೀಯ, ನಾನು ಅದನ್ನೇ ನಿನಗೆ ಹೇಳಿಕೊಡ್ತೀನಿ. ಮಮ ವಚಸಃ, ನನ್ನದೇ ಆದ ಮಾತುಗಳಲ್ಲಿ ನಾನು ಹೇಳಿಕೊಡ್ತೀನಿ. ನೀನು ಆ ಮಾತುಗಳು ಏನು ಹೇಳಿಕೊಡ್ತೀನೋ ಅದನ್ನು ತಿಳಿದುಕೋ. ಹೇಗೆ ತಿಳಿದುಕೋ? ಬುದ್ಧಸ್ವ ಏಕಾಗ್ರಮನಃ, ನಿಬೋಧ ಶಬ್ದ ಅರ್ಥ, ನಿಬೋಧ ಶಬ್ದ ಅರ್ಥ ಬುದ್ಧಸ್ವ ಏಕಾಗ್ರಮನಃ ಅಂದರೆ ಏಕಾಗ್ರತೆಯಿಂದ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಕೇಳು, ಲಕ್ಷಗೊಟ್ಟು ಕೇಳು. ಲಕ್ಷಗೊಟ್ಟು ಭಾಳ ಕಡಿಮೆ ಆಗಿದೆ ಈಗ ಉಪಯೋಗ ಮಾಡೋದು. ಭಾಳ ಉಪಯೋಗ ಮಾಡ್ತಿದ್ದೆ ನಾ, ಒಂದು ಉಪನ್ಯಾಸದ ಕಡಿಮೆ ಒಂದು 50 ಸಲ ಲಕ್ಷಗೊಟ್ಟು ಕೇಳ್ರಿ, ಲಕ್ಷಗೊಟ್ಟು ಕೇಳ್ರಿ. ಎಷ್ಟು ನಾ ಉಪಯೋಗ ಮಾಡ್ತಿದ್ದೆ ಅಂತಂದರೆ, 9th ಕ್ರಾಸ್ ಮಲ್ಲೇಶ್ವರಂದ್ರೊಳಗೆ ಒಬ್ಬನು ಅರೆಹುಚ್ಚ, ಅವನು ನನ್ನ ಕ್ಲಾಸಿಗೆ ಬಂದು ಕೊಡ್ತಿದ್ದ. ಒಂದು ಕ್ಲಾಸು ತಪ್ಪಿಸಿಲ್ಲ, 18 ಅಧ್ಯಾಯ ಒಂದು ಕ್ಲಾಸ್ ತಪ್ಪಿಸಿಲ್ಲ. ಅದು ಏನಾಗ್ತಿತ್ತು ಅಂದರೆ, ನಾನು ತಿಂಗಳ ತಿಂಗಳ ಹೋಗ್ತಿದ್ದಿಲ್ಲ, 2 ತಿಂಗಳ 3 ತಿಂಗಳ ಸಲ ಹೋಗ್ತಿದ್ದೆ. ಆ ಥರ ಆರ್ಗನೈಸ್ ಮಾಡ್ತಿದ್ರು ಅವರು, ಗುಂಡೂರಾವ್ ಮತ್ತು ಸೀತಾರಾಮ ಅಂತ. ಅವನು ಸ್ವಲ್ಪ ಲೇಟ್, ನಾನು ಹೋಗೋದು ಲೇಟ್ ಆದ ಕೂಡಲೇ ಆ ಗುಂಡೂರಾವ್ರಿಗೆ ಕೇಳೋದು, ಲಕ್ಷ್ಮೀಗುಟ್ಟು ಸ್ವಾಮಿಗೆ ಯಾವಾಗ ಬರ್ತಾರೆ, ಲಕ್ಷ್ಮೀಗುಟ್ಟು ಸ್ವಾಮಿ ಯಾವ. ಸೊ ಲಕ್ಷ್ಮೀಗುಟ್ಟು ಕೇಳ್ರಿ ಅನ್ನೋದು ಏನು ನನ್ನ ರೂಢಿ ಇದೆ, ಅದು ನನ್ನ ಹೆಸರಾಗಿಬಿಡ್ತದೆ. ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದೆ, ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ರು. ಈಗ ಭಾಳ ಕಡಿಮೆ, ಈಗ ಎಲ್ಲೂ ಉಪ ಮಾಡೋದಿಲ್ಲ, ಹಾಗೆ ಎಲ್ಲರೂ ಲಕ್ಷ್ಮೀಗುಟ್ಟು ಕೇಳ್ತಾರೆ. ಹಾಂ, ಓ ಇಂಥ ಸಣ್ಣ ಸಣ್ಣ ಎಷ್ಟು ವಿಷಯಗಳಿಗೆ ಗೊತ್ತಾ, ಮೈ ಗಾಡ್. ಬುದ್ಧಸ್ವ ಏಕಾಗ್ರಮನಃ, ಒಂದೇ ಒಂದು ನಿಟ್ಟಿನ ಮನಸ್ಸಿನಿಂದ ನೀನು ಇದನ್ನು ಕೇಳಿಕೊ. ಸ್ವರ್ಗ ಸ್ವರ್ಗಾಯ ಹಿತಂ, ಸ್ವರ್ಗ ಸಾಧನಂ ಅಗ್ನಿಂ, ಸ್ವರ್ಗ ಮತ್ತು ಸ್ವರ್ಗದ ಹಿತವನ್ನು ಕೊಡುವಂತಹ ಈ ಸಾಧನಂ ಅಗ್ನಿ ಸಾಧನವನ್ನು ಏನ ಚಿಕೇತಃ ಪ್ರಜಾನನ್. ಇಷ್ಟೇ ಅಲ್ಲ, ನನಗೆ ತಿಳಿಯದೇ ಇದ್ದದ್ದನ್ನು ನನಗೆ ಹೇಳೋದಿಲ್ಲ. ನನಗೆ ಏನು ಹೇಳ್ತೇನೆ, ವಿಜ್ಞಾತವಾನಹಂ, ಅದನ್ನು ನಾನು ತಿಳಿದವನಾಗಿದ್ದೇನೆ. ನಾನು ಹೌದಪ್ಪ, ನೀ ಕೇಳಿದೀಯಾ, ಇದ್ದದ್ದು ಇಲ್ಲದ್ದು ಎಲ್ಲ ಸೇರಿಸಿ ಒಂದು ವಾಕ್ಯ ಕಂಪ್ಲೀಟ್ ಮಾಡಿ ಹೇಳ್ಕೊಡ್ತೇನೆ. ಹಾಗಲ್ಲ, ನಾನು ಇದನ್ನು ತಿಳಿದವನಾಗಿದ್ದೇನೆ. ಪ್ರಜ್ಞಾತವಾನಹಂ ಸನ್ ಇತ್ಯರ್ಥ ಪ್ರಬ್ರವೀಮಿ ತತ್ ನಿಬೋಧ ಇತಿ ಚ ಶಿಷ್ಯಬುದ್ಧಿ ಸಮಾಧಾನಾರ್ಥಂ ವಚನಂ ಪ್ರಬ್ರವೀಮಿ ತತ್ ನಿಬೋಧ ಇತಿ ತತ್ ನಿಬೋಧ ಇತಿ. ಅದನ್ನು ನೀನು ಚೆನ್ನಾಗಿ ಲಕ್ಷ್ಯ ಕೇಳು. ಶಿಷ್ಯ ಬುದ್ಧಿ ಸಮಾಧಾನಾರ್ಥಂ ವಚನ, ಲಕ್ಷ ಹುಟ್ಟು ಕೇಳು ಅಂದರೆ ಶಿಷ್ಯನ ಬಗ್ಗೆ ಇವನಿಗೂ ಕೂಡ ಕಳಕಳಿ ಇದೆ ಅನ್ನೋದನ್ನು ತೋರಿಸ್ಬೇಕಲ್ಲ. ಲಕ್ಷ ಹುಟ್ಟು ಕೇಳು ಅವ ಅಂದಾಗ ಏನು ಮಾಡ್ತಾನವ, ಬಾಕಿ ಕಡೆಗೆ ಲಕ್ಷ ಹುಡೋದು ಬಿಟ್ಟು ಇಲ್ಲೇ ಹೊರಡ್ತಾನೆ. ಹಾಂ ಲಕ್ಷ ಹುಟ್ಟು ಕೇಳು, ಹಂಗೆ ಆ ಶಿಷ್ಯ ಬುದ್ಧಿ ಸಮಾಧಾನಾರ್ಥಂ, ಶಿಷ್ಯ ಬುದ್ಧಿ ಸಮಾಧಾನಾರ್ಥಂ ವಚನಂ ಅಧುನಾ ಅಗ್ನಿಂ ಸ್ತೌತಿ. ಈಗ ಅಗ್ನಿವಿದ್ಯೆಯನ್ನು ಯಮ ಸ್ತುತಿಸ್ತಾನೆ. ಅನಂತ ಲೋಕಾಪ್ತಿಂ ಸ್ವರ್ಗಲೋಕ ಫಲ ಪ್ರಾಪ್ತಿ ಸಾಧನಂ ಇತ್ಯೇತತ್ ಅಥಃ ಅಪಿ ಪ್ರತಿಷ್ಠಾ ಆಶ್ರಯಂ ಜಗತಃ ವಿರಾಟ್ ರೂಪೇಣ ತಂ ಏತಂ ಅಗ್ನಿಂ ಮಯಾ ಉಚ್ಯಮಾನಂ ವಿದ್ಧಿ ಜಾನೀಹಿ ತಂ ನಿಹಿತಂ ಸ್ಥಿತಂ ಗುಹಾಯಾಂ ವಿದುಷಾಂ ಬುದ್ಧೌ ನಿವಿಷ್ಟಂ ಇತ್ಯರ್ಥಃ. ಓಂ ತತ್ಸತ್. ಕಾಲು ನೋವಾಗಿರುವಂಥ ಇತ್ತೀಚೆಗೆ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜಯ.